ಹೀಗೆ. ಆಮೇಲೆ ಈಗ ಹೆಸರಿನಲ್ಲಿ ನಮಗೆ ಉದ್ದು ಹೆಸರಿನಲ್ಲಿ ಏನಾಗುತ್ತೆ, ಬೂದಿ ರೋಗ ಬರುವ ಒಂದು ಸಾಧ್ಯತೆ ಇರುತ್ತೆ. ಯಾಕಂದ್ರೆ ತೇವಾಂಶ ಜಾಸ್ತಿ ಇದೆ ವಾತಾವರಣದಲ್ಲಿ. ಅದಕ್ಕೆ ನಾವು ಕಂಟ್ರೋಲ್ ಮಾಡ್ಬೇಕಂತಂದ್ರೆ 1 ಮಿಲಿಲೀಟರ್ ಹೆಕ್ಸಾಕೋನಾಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಆಮೇಲೆ ಎಲೆ ತಿನ್ನುವ ಒಂದು ಕೀಟದ ಹಾವಳಿ ಜಾಸ್ತಿ ಬಂತಂದ್ರೆ ಅದಕ್ಕೆ 1.7 ಮಿಲಿಲೀಟರ್ ಡೈಮಿಥಿಯೇಟ್ ಅಂತ ಹೇಳ್ತೀವಿ, 30 EC ರೂಪದಲ್ಲಿ ಸಿಗ್ತೈತಿ. ಇಲ್ಲ 1 ಮಿಲಿಲೀಟರ್ ಮೊನೋಕ್ರೋಟೋಪಸ್ 36 SL ಇರ್ತೈತೆ, ಅದನ್ನ ನಾವು ಸಿಂಪರಣೆಯನ್ನ ಮಾಡ್ಬೋದು. ಹಾಗೇನೆ ಈಗ ಭತ್ತ ಆಲ್ರೆಡಿ ತೆನೆ ಬರುವ ಒಂದು ಹಂತದಲ್ಲಿ ಇತ್ತಂದ್ರೆ ಭತ್ತದ ಬೆಳೆಯಲ್ಲಿ ಅದಕ್ಕೆ ನಾವು 10 kg ಸಾರಜನಕವನ್ನ ಮೇಲೆ ಗೊಬ್ಬರವಾಗಿ ಕೊಡ್ಬೇಕು. ಆಮೇಲೆ ಈಗ ತರಕಾರಿ ಮೆಣಸಿನ ಗಿಡಕ್ಕೆ ಬಂದ್ರೆ ಹೂ ಬಿಡುವ ಒಂದು ಹಂತದಲ್ಲಿ ನಾವು 0.25 ಮಿಲಿಲೀಟರ್ ನ್ಯಾಪಲಿನ್ ಎಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ, ಅದು ಪ್ಲಾನೋಫಿಕ್ಸ್ ರೂಪದಲ್ಲಿ ಸಿಗ್ತಾ ಇರುತ್ತೆ. ಅದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ಹೂ ಉದುರುವುದನ್ನ ನಾವು ನಿಯಂತ್ರಿಸಬಹುದು, 0.25 ಮಿಲಿಲೀಟರ್ 1 ಲೀಟರ್ ನೀರಿಗೆ. ಆಮೇಲೆ ಈಗ ಮೆಣಸಿನ ಗಿಡ ನಾಟಿ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಕೆಲವೊಂದು ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು ಜೈವಿಕ ಶಿಲೀಂಧ್ರ ನಾಶಕಗಳಲ್ಲಿ ನಾವು ಆ ಒಂದು ಮೆಣಸಿನ ಗಿಡದ ಸಸ್ಯನಿರುತ್ತಲ್ಲ ಅದರನ್ನ ಅದ್ದಿ ತೆಗೆದು ನಾವು ನಾಟಿಯನ್ನ ಮಾಡಬಹುದು. ಸೊ ಈ ರೀತಿ ಮಾಡುವುದರಿಂದ ನಮ್ಗೆ ಒಂದು ಒಳ್ಳೆ ಇಳುವರಿ ಬರಲು ಸಾಧ್ಯ ಆಗುತ್ತೆ. ಸೊ ರೈತ ಬಾಂಧವರೇ, ಈ ಮುಂದಿನ ಒಂದು ವಾರದಲ್ಲಿ ನಮಗೆ ಸ್ವಲ್ಪ ಈ ಕಳೆದ ವಾರದಲ್ಲಿ ಏನು ಜಾಸ್ತಿ ಮಳೆ ಎಲ್ಲ ಬಿತ್ತಲ್ಲ, ಸೊ ಆ ತರ ಒಂದು ಮಳೆ ಬರುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ತಾವು ತಮ್ಮ ಕೃಷಿ ಚಟುವಟಿಕೆಗಳ ಕಾರ್ಯಕ್ರಮ ರೂಪಿಸ್ಕೋಬೇಕು, ಕಸ ತೆಗೆಯೋದ್ರಾಗಲಿ ಆಮೇಲೆ ಮೇಲ್ಗೊಬ್ಬರಗಳನ್ನು ಕೊಡುವುದರಾಗಲಿ ಈ ತರ ಒಂದು ಕೃಷಿ ಚಟುವಟಿಕೆಗಳನ್ನು ಕೈಗೊಂಡು ಉತ್ತಮ ಇಳುವರಿ ಪಡೆಯಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಸಲಹೆ ಮುಗಿಸ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಕೇಳಿದ್ರಿ. ಇನ್ನು ಮುಂದೆ ಕೃಷಿ ಗೀತೆ. ಅರಿವು